ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಂದರೆ 677 ಕಿಲೋ ಹರ್ಟ್ಸ್ ಮತ್ತು ಎಫ್ಎಂ 103.5 ಮೆಗಾ ಹರ್ಟ್ಸ್. ಈಗ ವೇಳೆ 5:30:30. ಆತ್ಮೀಯ ಕೇಳುಗರಿಗೆಲ್ಲ ಸುಬ್ರಹ್ಮಣ್ಯ ಶರ್ಮನ ನಮಸ್ಕಾರಗಳು. ಈಗ ಕೆಲವು ಚಿತ್ರಗೀತೆಗಳು. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಪಾನಿಪುರಿ ಚಿತ್ರದ ಗೀತೆ. ಗೀತೆಯನ್ನು ರಚಿಸಿ ಸಂಗೀತ ನೀಡಿದ್ದಾರೆ ಸಂತೋಷ್ ಬಾಗಲಕೋಟೆ. ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರವಿಚಂದ್ರನ್. ಕೇಳಿಬರುವ ಧ್ವನಿಗಳು ಎಲ್ಎನ್ ಶಾಸ್ತ್ರಿ ಹಾಗೂ ಸುಮಾ ಶಾಸ್ತ್ರಿ. ಚಿತ್ರ ಮಹಾತ್ಮ. ನನ್ನ ಮನವಿ ಜೀವ ಪಲ್ಲವಿ ಸಲಿ ನೀ ಹಾಡು ಪಲ್ಲವಿ ಮಲ್ಲೆ ಮನಸ್ಸು ಮಲ್ಲೆ ಮನಸ್ಸು ಅನುರಾಗ ಅನ್ನೋದೇ ಒಂದು ಪಂಚರ ಒಂದು ಎದೆಗೆಲ್ಲೋ ಹುಚ್ಚಲ್ಲು ನಗುವಲ್ಲಿ ದೇವ ಪ್ರತಿ ಕ್ಷಣವು ಈ ಒಂದೇ ಮನವಿ ನಗುತ್ತುಂಬಿ ಕಳಿಸು ನಿನ್ನೆಲ್ಲ ಪಲ್ಲವಿ ಮಲ್ಲೆ ಮನಸ್ಸು ಮಲ್ಲೆ ಮನಸ್ಸು ಮನಸ್ಸಲ್ಲಿ ಪ್ರೀತಿ ಅಮೃತ ಹೂವ ಸ್ಪರ್ಶ ಇದೆ ಸಂಚಾರ ಇದೆ ಕೊರಳಂತೆ ನೆರಳಂತೆ ಪ್ರೀತಿ ಶಾಶ್ವತ ನಮ್ಮ ಈ ಜೀವನ ಕೋಟಿಯದಗೆಲ್ಲ ಮುಕ್ಕೋಟಿ ನಗುವಲ್ಲಿದೆ ಬಾ ಪ್ರತಿ ಜನ್ಮವು ಈ ಒಂದೇ ಮನವಿ ತರಂಗ ತುಂಬಿಸೋ ನಿನ್ನೆದೆ ಪಲ್ಲವಿ ಮಲ್ಲೆ ಮನಸ್ಸು ಮಲ್ಲೆ ಮನಸ್ಸು ನೀ ನಿಲ್ಲೆ ಇಲ್ಲೆ ನಿನ್ನ ಪ್ರೀತಿಗೆ ಈ ನನ್ನ ಮನವಿ ಜೀವ ಪಲ್ಲವಿ ಸಲಿ ನೀ ಹಾಡು ಪಲ್ಲವಿ ಮಲ್ಲೆ ಮನಸ್ಸು ಮಲ್ಲೆ ಮನಸ್ಸು ಕಿರಣ್ ಕಾವೇರಪ್ಪ ಅವರ ಸಾಹಿತ್ಯಕ್ಕೆ ಆಶಿಕ್ ಅರುಣ್ ಅವರ ಸಂಗೀತವಿದೆ. ಕೋಮ ಚಿತ್ರಕ್ಕಾಗಿ ಧ್ವನಿ ನೀಡಿದ್ದಾರೆ ಆಶಿಕ್ ಅರುಣ್. ಕಾಂಗಿಯಾಗಿದೆ ಸಕ್ಕರೆ ಚಿತ್ರಕ್ಕಾಗಿ ಧ್ವನಿ ನೀಡಿದ್ದಾರೆ ಸೋನು ನಿಗಮ್. ಗೀತ ಸಾಹಿತಿ ಜಯಂತ್ ಕಾಯ್ಕಣಿ, ಸಂಗೀತ ವಿ ಹರಿಕೃಷ್ಣ. ನಿನಗೆ ನೆನಪುಗಳ ದಾಳಿ ದಾಳಿ, ಕನಸುಗಳ ಚಾಳಿ ಚಾಳಿ, ಹೃದಯ ಗತಿ ಹೇಳಿ ಕೇಳಿ ಗಂಭೀರ ಎನ್ನೊಂದೇ ಏನೆಂದರೆ ತುಂಬಾನೆ ಪ್ರೀತಿ ನೀನೆಂದರೆ ಇದ್ದಲ್ಲಿ ಸತ್ಯಲ್ಲದೆ ಏನಾಯ್ತೋ ನನಗೆ ಹಾಗೆಲ್ಲ ನಾ ಸಂಭಾವಿತ ಗೊತ್ತಿಲ್ಲವೇ ನಿನಗೆ Yeah, yeah, yeah, yeah, yeah, yeah. ಕೇಳದ ಸಿಹಿ ಸಿಹಿ ವಿನಿಮಯ ಅದರದಲ್ಲಿ ಜರುಗುತ್ತಿದೆ ನನ್ನೊಂದಿಗೆ ನೀನಿದ್ದರೆ ಅಡ್ಡಾಡುವ ಪ್ರತಿ ಜಾಗವು ಮೃದುವಾಗಿದೆ ಬಯಕೆಗಳು ಭಾರಿ ಭಾರಿ ಕೆಳಕುತ್ತಿದೆ ಬಾರಿ ಬಾರಿ ಮರೆತಿರುವೆ ಊರು ಕೇರಿ ನಾನೀಗ ಇನ್ನೊಂದೆ ಮಾತು ಏನೆಂದರೆ ಇನ್ನೇನು ಬೇಕು ನೀ ಕಂಡರೆ I'm called on tonight You better check me out all night Just waiting for my I'm already on time for that Nano bane ನಗುಮುಖ ನೆನೆಯುತ ಮೈ ಮರೆತು ನಸು ನಗುವೆ ಈ ತೋಳಿಗೆ ನೀ ಬಂದರೆ ಈ ಬಾಳಿಗೆ ಎಂದೆಂದಿಗೂ ಋಣಿಯಾಗುವೆ ಸಲಿಗೆಯಲ್ಲಿ ಕಾಡಿ ಕಾಡಿ ವಿರಹದಲ್ಲಿ ಬಾಡಿ ಬಾಡಿ ಸಮಯವನ್ನು ನೋಡಿ ನೋಡಿ ಬಾವೇಗ ಇನ್ನೊಂದು ಮಾತು ಏನೆಂದರೆ ಜೀವನೆ ಬಂದಿತು ನೀ ಬಂದರೆ ಸದ್ದಿಲ್ಲದೆ ಏನಾಯಿತು ನನಗೆ ಆಗಿಲ್ಲ ನಾನ್ ಸಂಭಾವಿತ ಗೊತ್ತಿಲ್ಲವೇ ನಿನಗೆ ಚಿತ್ರ ದ್ಯಾವ್ರೆ ಕೇಳಿಬರುವ ಧ್ವನಿ ಚೇತನ್ ಗೌಡಂದ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ಮಾಡಿದ್ದಾರೆ ವೀರ ಸಮರ್ಥ ಕನಸಿನ ಬೀದಿಯಲ್ಲಿ ಮಚ್ಚೆ ಸುಂದರ ಬೆಳಕಿದೆ ಸಣ್ಣದು ಅತಿಯಾಗಿ ಕಾಯಿಸುವ ಅಪರಾಧ ಕಂಗಾಲು ನಾನಿಂದು ಏನನು ಹೇಳಲೆಂದೇ ಬಳಿಗೆ ಬಂತೆ ಏನು ಆದರೂ ಹೇಳದೇನೆ ನಗುತ್ತ ನಿಂತೆ ಏನು ರಾಜೇಶ್ ಹಾಗೂ ಹೇಮಂತ್ ಅವರ ಯುಗಳ ಧ್ವನಿಗಳಲ್ಲಿ ಕುರಿಗಳು ಸಾರ್ ಕುರಿಗಳು ಚಿತ್ರದ ಗೀತೆ. ಗೀತೆಯನ್ನು ರಚಿಸಿ ಸಂಗೀತ ನೀಡಿದ್ದಾರೆ ಹಂಸಲೇಖ. ಕೊಳೆಯ ತಂದ ಚಾಮುಂಡಿಯ ಕೊಳೆಯ ತಂದ ಚಾಮುಂಡಿಯ ಕೊಳೆಯ ತಂದ ಚಾಮುಂಡಿಯ ಕೊಳೆಯ ತಂದ ವಕ್ರ ತುಂಡಿಯೇ ವಕ್ರ ತುಂಡಿಯೇ ದಂಡಿಯೇ ದಂಡಿಯೇ ಕುಂಡಿಯೇ ಕುಂಡಿಯೇ ಆನೆ ಸೊಂಡಿಯೇ ಆನೆ ಸೊಂಡಿಯೇ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಆನೆ ಸೊಂಡಿ ಸೊಂಡಿ ಸೊಂಡಿ ಆನೆ ಸೊಂಡಿ ತಗೋಸಿ ಲಂಚವ ತಗೋಸಿ ಲಂಚವ ಕಬಾಡು ಪರ್ಪಂಚವ ಕಬಾಡು ಪರ್ಪಂಚವ ಓದು ನಂಬೋ ಅಜ್ಜಿ ಕಿಸೋ ನಿನ್ನೆ ಮರ್ಜಿ ಗದಿನೀನೆ ಗಣಪತಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಆನೆ ಸೊಂಡಿ ಸೊಂಡಿ ಸೊಂಡಿ ಆನೆ ಸೊಂಡಿ ಕಥೋಸಿ ಲಂಚವ ಕಬಾಡು ಪರ್ಪಂಚವ ನಂಬೋದಲ ನಿಂತ್ರೆ ನಷ್ಟ ಅಂತಾಗೈತೆ ಬದುಕು ನಿಲ್ಲೋದಂಗೆ ಪ್ರೀತಿ ಕೆಲ್ಲೋದಂಗೆ ಕದಿಬಾರ್ದು ಸುಲಿಬಾರ್ದು ಅಂತ ನೀನು ಅಂತಿ ಬದುಕೋ ತಿಳಿಸು ಮುಂದಿನ ದಾರಿ ತೋರಿಸು ಚಂದ್ರಂಗುಗ್ದೆ ಕೇಳಿ ಮಾಡಿದ್ದೆ ರಾಮಂಗುಗ್ದೆ ಗೌರಿ ತಂದಿದ್ದೆ ಕೃಷ್ಣನ್ ಕಾಯ್ದೆ ಕಳ್ಳ ಆಗಿದ್ದೆ ಭಾರತ ಬರ್ದೆ ವ್ಯಾಸ ಕೂಗಿದ್ದೆ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಸೊಂಡಿ ಆನೆ ಸೊಂಡಿ ಸೊಂಡಿ ಸೊಂಡಿ ಆನೆ ಸೊಂಡಿ ತಗೋಸಿ ಲಂಚವ ಕಬಾಡು ಪರ್ಪಂಚವ ಹೇ ನನ್ನ ನನ್ನ ಕಾಸು ತಾಯೋ ತಾಯ್ಗೊಳ್ ನಿಂಗೆ ಅಕ್ಕ ಪಕ್ಕ ಗೌರಿ ಬುಕ್ಕ ವಿಜ್ಞಾನ ನಿಂಗ್ಯಾವ್ನಕ್ಕ ಲಗ್ನ ವಿಘ್ನ ಯತ್ನಕ್ಕೆಲ್ಲ ನೀನೆ ತಾನೇ ನಾಯ್ಕ ನಮ್ಗೋಳ್ ಕಾಯ್ಕ ಜಯ ಸೋವಿ ನಾಯ್ಕ ವಿಘ್ನೇಶ್ವರ ಅಂತ ಹೊಗಳಿದ್ಕೆ ತಲೆ ತೂದೆ ನೀ ಲೋಕ ಕಾಯಕ್ಕೆ ನನ್ನು ಹಾಕೋ ಲಂಬೋದರಕ್ಕೆ ಹಾಲಿಡ್ತೀನಿ ಕುಡ್ಕಂತೆ ಗಕ್ಕೆ ಸುಂಡಿ ಸುಂಡಿ ಸುಂಡಿ ಸುಂಡಿ ಸುಂಡಿ ಸುಂಡಿ ಸುಂಡಿ ಸುಂಡಿ ಸುಂಡಿ ಸುಂಡಿ ಆನೆ ಸುಂಡಿ ಸುಂಡಿ ಸುಂಡಿ ಆನೆ ಸುಂಡಿ ತಗೋ ಬಸಿ ಲಂಚವ ತಗೋ ಬಸಿ ಲಂಚವ ಕಾಪಾಡೋ ಪರ್ಪಂಚವ ಕಾಪಾಡೋ ಪರ್ಪಂಚವ ಒಗ್ಗೋ ನಂಬೋಡ್ ಅಜ್ಜಿ ತೀಸೋ ನಿಂದೆ ಮಜ್ಜಿ ಗತಿ ನೀನೆ ಗಣಪತಿ ಹರಿಣಿ ಸುಧಾಕರ್ ಹಾಗೂ ರಾಜೇಶ್ ಅವರ ಧ್ವನಿಗಳಲ್ಲಿ ವಂಶಿ ಚಿತ್ರದ ಗೀತೆ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಚಿತ್ರಸಂಗೀತ ಆರ್ಪಿ ಪಟ್ನಾಯಕ್ ಅವರದು. ಮರುಳೀಗ ಮಿತಿ ಮೀರಿ ನನ್ನ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದೊಂದು ಪ್ರಕಟಣೆ. ಭದ್ರಾವತಿ ತಾಲೂಕು ಕಾನೂನು ಸೇವೆಗಳ ಸಮಿತಿಯಿಂದ ದಿನಾಂಕ 11/2/2023 ಆಯೋಜಿಸಿರುವ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ಸಾರ್ವಜನಿಕರು